ಆಕಾಶವಾಣಿ ಮಡಿಕೇರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಡಿಕೇರಿ ತಾಲೂಕು ಬೆಟ್ಟತೂರು ಗ್ರಾಮದ ಕೂಪದಿರ ಭವನದಲ್ಲಿ ನಾಳೆ ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ಕೇಂದ್ರ ಸರ್ಕಾರದ ಜಲ್ಜೀವನ್ ಮಿಷನ್ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಯಲಿದೆ. ಮದೆನಾಡು ಗ್ರಾಮ ಪಂಚಾಯಿತಿಗೆ ಒಳಪಡುವ ಬೆಟ್ಟತೂರು ಗ್ರಾಮಸ್ಥರೆಲ್ಲರೂ ಸಭೆಗೆ ಹಾಜರಾಗಿ ಸಲಹೆ ಸೂಚನೆಗಳನ್ನು ನೀಡುವಂತೆ ಅಧ್ಯಕ್ಷರಾದ ಚಿರೆಮನೆ ಚಂದ್ರಾವತಿ ಅವರು ಕೋರಿದ್ದಾರೆ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಳೆಯಿಂದ ನಷ್ಟ ಅಂದ ಮನೆ ಪಿನ್ನ ಬೋರೆ ಬೋರೆ ಮೂಲಭೂತ ಸೌಲಭ್ಯಕ್ಕೆ ಸಂಬಂಧಪಟ್ಟನಕ್ಕೆ ತೊಡಕೆ ಪರಿಹಾರ ಕೊಡ್ಪನಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೂಚನೆ ಕೊಡ್ತದೆ. ಮಳೆಯಿಂದ ಜಿಲ್ಲೆಲ ಆನ ನಷ್ಟತರ ಸಂಬಂಧ ಜಿಲ್ಲಾಧಿಕಾರಿಯರ ಕೂಡ ವಿಡಿಯೋ ಸಂವಾದ ನಡೆದಿತ್ತು. ಮಾಹಿತಿ ಪಡೆದು ತಕ್ಕ ಬರೆದ ಮುಖ್ಯಮಂತ್ರಿ ಕಾಳಜಿ ಕೇಂದ್ರದ ಉಳ್ಳ ಸಂತ್ರಸ್ತಂಗಕ್ಕೆ ಮೆನು ಪ್ರಕಾರ ಉಣು ತಿನ್ನೀರ ವ್ಯವಸ್ಥೆ ಮಾಡೋಣ ಪಿನ್ಯ, ಬೆಂದುಕಡ ಮನೆಯಲ್ಲಿ ಉಳ್ಳ ಸಂತ್ರಸ್ತಂಗಕ್ಕೆ ಉಣು ತಿನ್ನೀರ ಕಿಟ್ ಕೊಡ್ಕೊಂಡು ನಿರ್ದೇಶನ ಮಾಡಿತು. ಮಳೆಯಿಂದ ಪಾಳನ ರೋಡ್ ಸೇತುವೆ ವಿದ್ಯುತ್ ಮಾರ್ಗತ್ನ ಚಾಯ್ ಕೂಟಿತು. ಸಾರ್ವಜನಿಕಂಗಕ್ಕೆ ಸಮಸ್ಯೆ ಆಗತನಿಗೆ ಕ್ರಮ ಎಡ್ತೋಂಡು. ಸಂತ್ರಸ್ತಂಗಕ್ಕೆ ಪರಿಹಾರ ಕೊಡಪಕ್ಕೆ ಅನುದಾನ ಹತ್ರ ಕೊರವೂ ಇಲ್ಲ. ಮಳೆಯಿಂದ ಆಪನ್ನತ ನಷ್ಟಕ್ಕೆ ಆಯಾ ಸಂದರ್ಭಕ್ಕೆ ಪರಿಹಾರ ಕೊಡ್ಪನಕ್ಕೆ ಎಣಿಚಿ. ಜಿಲ್ಲಾಧಿಕಾರಿ ಡಾ ಸತೀಶ್ ತಕ್ಕ ಬರೆದಿದ್ದು ಮಳೆ ನಷ್ಟಕ್ಕೆ ಸಂಬಂಧಪಟ್ಟನಕ್ಕೆ ಪರಿಹಾರತನ ಚುರುಕುಲು ಕೊಡ್ತನುಂಡು. ಅಲ್ಲದೆ ಜಿಲ್ಲೆರ ಅಲ್ಲಲ್ಲಿ ಪಾಳನ ರೋಡ್ ಪಿನ ಸೇತುವೆ ಸರಿ ಕೂಟುವ ಕೆಲಸತ್ರ ಕೂಟಕ್ಕೆ ಅಪಾಯತರ ಜಾಗತ್ತು ವಾಸ ಮಾಡಿನುಳ್ಳೆಂಗಳ ಸುರಕ್ಷಿತ ಜಾಗಕ್ಕೆ ಮಾತುವ ಕೆಲಸವೂ ಆಯನುಂಡು ಎಂದು ಮಾಹಿತಿ ಕೊಡ್ತದೆ. ಸಂವಾದತ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಂವರ್ ಸಿಂಗ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಚಿರ ಅಯ್ಯಪ್ಪ ಕುಂಡನಕ್ಕೆ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಮುಖ್ಯಪಟ್ಟವು ಕೂಡಿಯಾಡಿತಿಂಜತ್. ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಪ್ರಕೃತಿ ಚಡಿ ಪರಿಹಾರ ನಿಧಿಗೆ ಸಂಬಂಧಪಟ್ಟನಕ್ಕೆ ಸ್ಪಷ್ಟನೆ ತಂದು ಜಿಲ್ಲಾಧಿಕಾರಿ ಡಾ ಸತೀಶ್, ಸರ್ಕಾರ ಕೈಂಜಕುರಿ ಜಿಲ್ಲೆಗೆ ಬಿಡುಗಡೆ ಮಾಡಿತಿಂಜ ಪರಿಹಾರತ್ 35 ಕೋಟಿ ರೂಪಾಯಿ ಜಿಲ್ಲೆರ ನಿಧಿಲಿ ಇನ್ನೂ ಬಾಕಿಯುಂಡು. 10 ಕೋಟಿಕಿಂಜ ಕಮ್ಮಿ ನಿಧಿ ಉಳ್ಳ ಜಿಲ್ಲೆಗೆ ಇದೀಗ ಪರಿಹಾರ ಪಣ ಘೋಷಣೆ ಮಾಡಿದಂಗಾಯ್ತು. ಕೊಡಗು ಜಿಲ್ಲೆರ ಪದ ಪರಿಹಾರ ಪಟ್ಟಿಲಿ ಇಲ್ಲ. ಜಿಲ್ಲೆರ ಪರಿಹಾರ ನಿಧಿ 10 ಕೋಟಿಕಿಂಜ ಕಮ್ಮಿ ಆನಕ ಅನುದಾನತ್ನ ಸರ್ಕಾರ ತೊಡಕೆ ಬಿಡುಗಡೆ ಮಾಡುವ, ಇದಕ್ಕ ಬಿಡುಗಡೆ ಮಾಡದು ಶಾಶ್ವತ ಪರಿಹಾರ ನಿಧಿ ಅಲ್ಲ ಎಂದು ಅರಿಚಿಟ್ಟಿತು. ಅವ್ವಂಡ ಎದೆಪಾಲು ಅಮೃತಕ ಸಮ. ಎದೆಪಾಲಕ್ಕೆ ಪರ್ಯಾಯ ಆಯ್ತು. ಬಾರೆ ಎದೆ ದ್ರವ ಇಲ್ಲ ತನಗುಂಡು ಕಮ್ಮಿ ಅಣ್ಣಕ 6 ತಿಂಗಳ ಕೆತ್ತನೆ ಪುಟ್ಟನಮಕ್ಕಕ್ಕೆ ಎದೆಪಾಲು ಕೊಡ್ಕೊಂಡು ಒಂದು ಜಿಲ್ಲಾ ಆರೋಗ್ಯ ಪಿನ್ನ ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೆಂಕಟೇಶ್ ಎಣಿಚಿ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆ ಪಿನ್ಯ ಜಿಲ್ಲಾ ಆರೋಗ್ಯ ಪಿನ್ನ ಕುಟುಂಬ ಕಲ್ಯಾಣ ಇಲಾಖೆಯ ಕೂಟಾದ ನಿಲ್ ಶಿಕ್ಷಣ ಮತ್ತು ಬೆಂಬಲದೊಂದಿಗೆ ಸ್ತನ್ಯಪಾನ ವೃದ್ಧಿಸಿ ಕಣ್ಣು ಘೋಷವಾಕ್ಯ ತೋರೆ ನೆನಪು. ವಿಶ್ವ ಸ್ತನ್ಯಪಾನ ಸಪ್ತಾಹ ಅರಿವು ಕಾರ್ಯಕ್ರಮಕ್ಕೆ ಮೊಳೆಯಿಟ್ಟು ತಕ್ಕ ಬಂದ ಅವು ಮಕ್ಕಕ್ಕೆ ಬುದ್ಧಿರ ಕೂಟಕ್ಕೆ ತಡಿರ ಆರೋಗ್ಯತ್ನ ಕಾತೋಕ್ಕೆ ಅವಂಡ ಎದೆಪಾಲು ಸಹಕಾರಿಯಪ್ಪ ಎಂದು ಅರಿಚಿಟ್ಟತ್ತು. ಜಿಲ್ಲಾಸ್ಪತ್ರೆಯ ಮಕ್ಕಳ ವಿಭಾಗದ ಮುಖ್ಯಸ್ಥಗಳನ್ನು ಡಾ ಪುರುಷೋತ್ತಮ್ ತಕ್ಕ ಬರೆದಿತ್ತು. ಮಕ್ಕಕ್ಕೆ ಎದೆಪಾಲು ಕುಡುಪು ಚಿಡುವಣ ಮಹತ್ವ ಪಿನ್ಯ ಅದತ್ತಿನ ಜಾಪನದ ಲಾಭತರ ಮೀದ ಸಭೆಗೆ ಅರಿಚಿಟ್ಟು ಕೊಡ್ತಿತ್ತು. ಈ ಕಾರ್ಯಕ್ರಮ 1 ವಾರಕ್ಕೆ ಮಾತ್ರ ಸೀಮಿತ ಆಗತ್ತೆ. ಜನಕ್ಕೆ ಅರಿವಿಕೆ ಕೊಡಪಕ್ಕೆ ಇಂಥ ಕಾರ್ಯಕ್ರಮ ಕಾಲಪೂರ್ತಿ ನಡ್ಕೊಂಡು ಸಲಹೆ ಕೊಡ್ತದೆ. ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾ ಗೋಪಿನಾಥ್, ವೈದ್ಯಕೀಯ ಸಿಬ್ಬಂದಿಯ ವಿದ್ಯಾರ್ಥಿಯ ಕುಣಿಕೆ ಮುಖ್ಯಪಟ್ಟು ಕಾರ್ಯಕ್ರಮದ ಕೂಡಿಯಾಡಿ ತಿಂಜತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಪುದೇ ಸದಸ್ಯಗಳಾಯಿತು. ಸೋಮೇಂಡ ಕೌಶಲ್ಯ, ಸತೀಶ್, ನಾಗೇಶ್ ಕಾಲೂರ್, ಅಜ್ಜಿನಿಕಂಡ ಪ್ರಮೀಳಾನಾಚಯ ಪಿನ್ಯ, ಚಾಮರ ದಿನೇಶ್ ಬೆಳ್ಳಿಯಪ್ಪ ಇಂಗಳ ನೇಮಕ ಮಾಡಿದ್ದು ಸರ್ಕಾರ ಆದೇಶ ಹೊರಡಿಸಿಟ್ಟಿತು. ಈ ಕುರಿರ ಮೈಸೂರು ದಸರಾ ಮೇಲೆ ಕೂಡಿಯಾಡುವಕ್ಕೆ ದುಬಾರೆ ಪಿನ್ನ ಆನೆಕಾಡು ಚಾಕಾನೆ ಶಿಬಿರ ತಿಂಜ ಪೊರಟ ಕಾವೇರಿ ಪಿನ್ನ ಧನಂಜಯ ಅಣು ಆನೆಯಡ ಆದ್ಯ ತಂಡತನ ಪೂಜೆ ಮಾಡುವಂಡ ಮೂಲಕ ಅರಣ್ಯ ಇಲಾಖೆಯ ಅಧಿಕಾರಿಯ ಪಿನ್ನ ಸಿಬ್ಬಂದಿ ಐಚಿಕೊಡ್ತದೆ. ಲೋಕ ಕೇಳಿಪೋನ ಮೈಸೂರು ದಸರಾ ಮೇಲೆ ಕಾವೇರಿ 12 ಕುರಿ ಪಿನ್ನ ಧನಂಜಯ 5 ಕುರಿ ಕೂಡಿಯಾಡಿತು. ಅಭಿಮನ್ಯುರ ಮುಂದಾಳ ತನ ನೆನಪು. ಈ ಕುರಿರ ಮೈಸೂರು ದಸರಾ ನಮ್ಮೆರ ಜಂಬೂ ಸವಾರಿಲಿ ದುಬಾರೆ ಪಿಂಜ ಆನೆಕಾಡು ಚಾಕನ ಶಿಬಿರ ಹತ್ರ ಒಟ್ಟು 7 ಆನೆಯ ಕೂಡಿಯಾಡುವ. ಜಿಲ್ಲೆದ ಅಡಬುಡತೆ ಪೊಜ್ಜನುಳ್ಳ ಮಳೆ ನುಂಡು ಮಡಿಕೇರಿ ತಾಲೂಕು ವ್ಯಾಪ್ತಿರ ರಾಮಕೊಲ್ಲಿಕ್ ಪೋಯ್ತು ಪರಿಶೀಲನೆ ನಡೆತನ ತಹಶೀಲ್ದಾರ್ ಮಹೇಶ್ ಪಿಂಜ ಕಂದೈ ಅಧಿಕಾರಿಯ ತಂಡ ಈ ಜಾಗದ ವಾಸೆಂಜ ಇರುವಂದು ಕುಟುಂಬತ್ರ ಅಳುವದ ಜನಳ ಮುಂಜಾಗ್ರತರ ಕ್ರಮ ಆಯ್ತು ಕಾಟಕೇರಿಯಲ್ಲಿ ತೊರೆದ ಕಾಳಜಿ ಕೇಂದ್ರಕ್ಕೆ ಮಾತಿತ್ತು. ಮಡಿಕೇರಿ ನಗರಸಭೆ ಕೌನ್ಸಿಲರ್ ಸಾಮಾನ್ಯ ಸಭೆ ಅಧ್ಯಕ್ಷಗಳನ್ನು ನೆರವಂಡ ಅನಿತಾ ಪೂವಯ್ಯ ಎಂಡ ಕೊರುವ ಕಾರ್ಯಕ್ಕೆ ನಾಳೆ ಪೊಲಕ 11 ಗಂಟೆಗೆ ನಗರಸಭೆ ಕೌನ್ಸಿಲ್ ಸಭಾ ಬಾಡಿದ ನೆರಪ ಅಂದು ಪೌರಾಯುಕ್ತಗಳನ್ನು ವಿಜಯ್ ಅರಿಚಿಟ್ಟಿತು. ಇಲ್ಲಿಗೆ ಪೈಟಿತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದ್ತಾ ಇರು ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಜಿಲ್ಲೆಯಲ್ಲಿಡೀ ಆಶ್ಲೇಷ ಮಳೆ ಭಾರಿ ರಭಸಲಿ ಹೊಡಿತಿದ್ದು ಸುಮಾರು ಕಡೆ ರಸ್ತೆ ಸೇತುವೆ ಸಂಪರ್ಕ ಕಡಿತಾಗಿದ್ದು ಇದರೊಟ್ಟಿಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಮತ್ತು ಮೊಬೈಲ್ ಸಂಪರ್ಕ ಇಲ್ಲದೆ ಪರದಾಡುವ ಪರಿಸ್ಥಿತಿ ಆಗಿತ್ತು. ಕೆದಮಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನ ತಾಮರೈ ಸ್ಕೂಲ್ಲಿ ಕಾಳಜಿ ಕೇಂದ್ರ ಶುರು ಮಾಡಿದ್ದು 15 ಕುಟುಂಬದ 41 ಜನರಿಗೆ ಉಳಿಯಕ್ಕೆ ವ್ಯವಸ್ಥೆ ಮಾಡಿದಳು. ದಕ್ಷಿಣ ಕನ್ನಡ ಜಿಲ್ಲೆನ ಗಡಿಭಾಗಲ್ಲಿ ಬರುವ ಕೊಡಗಿನ ಗ್ರಾಮಗಳಾದ ಚೆಂಬು, ಸಂಪಾಜೆ, ಮದೆನಾಡು, ದಬ್ಬಡ್ಕ, ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಭೂಕುಸಿತ ಪ್ರವಾಹ ಪರಿಸ್ಥಿತಿ ಉಂಟಾಗಿಟ್ಟು ಭಾಗಮಂಡಲ ತಲಕಾವೇರಿ ನಾಪೋಕ್ಲು ಭಾಗಲಿ ತ್ರಿವೇಣಿ ಸಂಗಮ ತುಂಬಿ ಹರಿತಿದ್ದು ಭಾಗಮಂಡಲದ ನಾಪೋಕ್ಲಿಗೆ ಸಂಪರ್ಕ ಆಗಿರುವ ರಸ್ತೆ ಹಾಗೆ ಮೂರ್ನಾಡು ನಾಪೋಕ್ಲು ರಸ್ತೆ ಮೇಲೆ ನೀರು ಹರಿತಿದ್ದು ಜನರ ಓಡಾಟಕ್ಕೆ ತೊಂದರೆ ಆಗಿತ್ತು. ಜಿಲ್ಲೆಯಲ್ಲಿ ಇಂದು ಮುಟ್ಟ ರೆಡ್ ಅಲರ್ಟ್ ಮುಂದುವರೆದಿದ್ದು ಇದೇ ಸ್ಥಿತಿ ಇನ್ನು 5 ದಿನಗಳ ಮುಟ್ಟ ಮುಂದುವರೆದಿದ್ದ ಹವಾಮಾನ ಇಲಾಖೆ ಅಧಿಕಾರಿಗಳು ತಿಳಿಸಿದರು. ಕಳೆದ 24 ಗಂಟೆ ಅವಧಿಯಲ್ಲಿ ಮಡಿಕೇರಿ ತಾಲೂಕಲ್ಲಿ 95.93 mm, ವಿರಾಜಪೇಟೆ ತಾಲೂಕಲ್ಲಿ 54.32 mm, ಹಾಗೆ ಸೋಮರಪೇಟೆ ತಾಲೂಕಲ್ಲಿ 73.80 mm ಮಳೆ ಆಗಿತ್ತು. ವಿಪರೀತ ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ತಕ್ಷಣ ಪರಿಹಾರ ನೀಡುವಂಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿಡಿಯೋ ಸಂವಾದದಲ್ಲಿ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಳು. ಕಾಳಜಿ ಕೇಂದ್ರದಲ್ಲಿ ಮೆನು ಪ್ರಕಾರ ಊಟನ ಜನರಿಗೆ ಕೊಡೋಕು, ಕಾಳಜಿ ಕೇಂದ್ರಕ್ಕೆ ಬರದೆ ನೆಂಟರುಗಳ ಮನೆಗಳಲ್ಲಿ ಉಳ್ಕೊಂಡಿರುವ ಸಂತ್ರಸ್ತರಿಗೆ ಆಹಾರ ಕಿಟ್ಗಳನ್ನ ತಲುಪಿಸೋಕು, ಮಳೆಯಿಂದ ಹಾಳಾದ ರಸ್ತೆ ಸೇತುವೆಗ ದುರಸ್ತಿ ಕೆಲಸ ಆದಷ್ಟು ಬೇಗ ನಡೆಯೋಕು, ಸಾರಿಗೆ ಮತ್ತು ವಿದ್ಯುತ್ ಆಪತ್ರೆಗಳನ್ನ ಪರಿಹರಿಸೋಕು, ಭೂಕುಸಿತ ಹೆಚ್ಚಿರುವ ಪ್ರದೇಶಗಳಿಂದ ಜನರನ್ನ ಸುರಕ್ಷಿತ ಜಾಗಕ್ಕೆ ಕಳಿಸೋಕು, ಹಾಗೆ ಇನ್ನಷ್ಟು ಮಳೆ ಹನಿಯಿಂದ ಆಗುವ ಸಮಸ್ಯೆಗಳನ್ನ ಪರಿಹರಿಸುವಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ಇವು ಕೊಟ್ಟವು. ನಾಡಹಬ್ಬ ದಸರಾಕ್ಕೆ ಇನ್ನು 2 ತಿಂಗಳ ಬಾಕಿ ಇದ್ದು ವಿಜೃಂಭಣೆಯಿಂದ ನಡೆಯುವ ಮೈಸೂರು ದಸರಾ ಹಬ್ಬಕ್ಕೆ ರಾಜಕಳೆ ತರುವ ಜಂಬೂ ಸವಾರಿಗೆ ಕೊಡಗು ಜಿಲ್ಲೆಯಿಂದ 9 ಆನೆಗ ಭಾಗವಹಿಸಿದ್ದು ಇದರಲ್ಲಿ ಸುರುನ ಹಂತಲಿ ಜಿಲ್ಲೆನ ದುಬಾರೆಯಿಂದ 2, ಹಾಗೆ ಮತ್ತಿಕೋಡು ಸಾಕಾಣೆ ಶಿಬಿರದಿಂದ 4 ಆನೆಗಳನ್ನ ಸಾಂಪ್ರದಾಯಿಕ ಪೂಜೆ ಮಾಡಿ ಕಳುಹಿಸಲಾಗ್ತದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಾಳೆ ಹೊತ್ತಾರೆ 8:30 ಗಂಟೆಗೆ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟವೆ. ವಿಶ್ವ ಆದಿವಾಸಿ ದಿನಾಚರಣೆ ನಾಳೆ ಹೊತ್ತಾರೆ 11 ಗಂಟೆಗೆ ಶ್ರೀಮಂಗಲ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಮಂಡಲಿ ನಡೆದಿದೆ. ಕರ್ನಾಟಕ ಆದಿವಾಸಿ ಸಮನ್ವಯ ಸಮಿತಿ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆದಿವಾಸಿಗ ಸಾಂಪ್ರದಾಯಿಕ ಉಡುಪುಲಿ ಬರುವಂಗೆ ಸಮಿತಿ ಕಡೆಯಿಂದ ಮನವಿ ಮಾಡಿದಳು. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಗೆ ಇದೇ 9 ಮಂಗಳವಾರ ಮೊಹರಂ ಹಬ್ಬದ ಪ್ರಯುಕ್ತ ರಜೆ ಇದ್ದದಿತ್ತ ಇಸಿಎಚ್ಎಸ್ ಪಾಲಿಕ್ಲಿನಿಕ್ ಪ್ರಕಟಣೆಯಲ್ಲಿ ತಿಳಿಸಿತ್ತು. ನಗರಸಭೆ ಕೌನ್ಸಿಲ್ನ ಸಾಮಾನ್ಯ ಸಭೆ ನಗರಸಭೆ ಅಧ್ಯಕ್ಷರಾದ ನೆರವಂಡ ಅನಿತಾ ಪೂವಯ್ಯವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತಾರೆ 11 ಗಂಟೆಗೆ ನಗರಸಭಾ ಕೌನ್ಸಿಲ್ ಸಭಾಮಂಡಲಿ ನಡೆದಿತ್ತ ನಗರಸಭೆ ಪೌರಾಯುಕ್ತರು ತಿಳಿಸಿದಳು. ಕೊಡಗು ಜಿಲ್ಲಾ ಸಹಕಾರಿ ಯೂನಿಯನ್ ವತಿಯಿಂದ ನಾಳೆ ವಿಶೇಷ ಶಿಕ್ಷಣ ಕಾರ್ಯಕ್ರಮ ಹೊತ್ತಾರೆ 11 ಗಂಟೆಗೆ ಕುಶಾಲನಗರ ಎಪಿಎಸ್ಎಂಎಸ್ ಸಭಾಮಂಡಲಿ ನಡೆದಿದೆ. ಈ ಕಾರ್ಯಕ್ರಮನ ಶ್ರೇಷ್ಠ ಮಹಿಳಾ ಸಹಕಾರಿ ಪ್ರಶಸ್ತಿ ಪುರಸ್ಕೃತೆ ಲೀಲಾ ಮೇದಪ್ಪ ಉದ್ಘಾಟನೆ ಮಾಡುವೆ. ಜಿಲ್ಲೆನ ಮಹಿಳಾ ಸಹಕಾರ ಸಂಘಗಳ ಅಧ್ಯಕ್ಷರುಗಳಿಗೆ, ಸದಸ್ಯರುಗಳಿಗೆ, ಕಾರ್ಯದರ್ಶಿಗಳಿಗೆ ಸಹಕಾರ ಕಾಯಿದೆ, ಕಾನೂನು, ಸರ್ಕಾರದಿಂದ ಸಿಕ್ಕುವ ಸೌಲಭ್ಯಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗ ತರಬೇತಿ ಕೊಟ್ಟವೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಇದೀಗ ಬಂದ ಸೇವಾ ಮಾಹಿತಿ. 60 ಗ್ರಾಮದ ಕಾಯರ ಕಾಲೋನಿ ನಿವಾಸಿ ಹೆಚ್ ಬಾಬು ಅವರು ತಮ್ಮ 82 ಪ್ರಾಯದಲ್ಲಿ ಇಂದು ನಿಧನರಾದರು. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಸ್ವಗ್ರಹದಲ್ಲಿ ಕಾಯರ ಕಾಲೋನಿಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ಸಮಯ 7 ಗಂಟೆಯಾಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.